ಕೀಟನಾಶಕವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಆ ಒಂದು ಕ್ರಮವನ್ನು ಅನುಸರಿಸಿ ಮಾಡಬೇಕಾಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಅಲ್ಲಿ ತನಕ ಕಾಯಿದೆ ನಾವು ಪ್ರಾರಂಭದ ಹಂತದಿಂದನೇ ಈ ಸಮಗ್ರ ಕೀಟ ನಿರ್ವಹಣೆಯನ್ನು ನಾವು ಈ ಕ್ರಮಗಳನ್ನು ಅನುಸರಿಸಿದ್ದೆ ಆದರೆ ಖಂಡಿತ ಅವರಿಗೆ ಕೊನೆಯ ಹಂತದಲ್ಲಿ ಅದನ್ನು ಪ್ರಯೋಗ ಮಾಡುವಂತಹ ಒಂದು ಅವಶ್ಯಕತೆಯನ್ನು ಇರೋದಿಲ್ಲ. ಒಳ್ಳೆಯ ಗುಣಮಟ್ಟದ ತರಕಾರಿಯನ್ನು ಪಡ್ಕೊಳ್ಬಹುದು, ಗ್ರಾಹಕನಿಗೂ ಸಹ ಈ ರೀತಿ ರಾಸಾಯನಿಕ ಮುಕ್ತವಾಗಿರುವಂತಹ ಉತ್ಪನ್ನಗಳು ಸಿಗುತ್ತೆ. ಸಿಗುತ್ತೆ ಖಂಡಿತ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ತಿಳಿಸಿದ ಹಾಗೆ ಆತನ ಆರೋಗ್ಯದ ಮೇಲೆ ಮತ್ತೆ ಹಣಕಾಸಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಮಾಡುವಂತಹ ವೆಚ್ಚ ಸಹ ಆ ಕೃಷಿಯ ಒಂದು ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತೆ. ಅದರ ಇಳುವರಿಯ ಪ್ರಮಾಣವನ್ನು ಅನುಸರಿಸಿ ಲಾಭದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಇವತ್ತಿನ ದಿನಗಳಲ್ಲಿ ನಮ್ಮ ಪ್ರಧಾನಿ ಅವರ ಘೋಷವಾಕ್ಯ ಏನಿದೆ, 2022ಕ್ಕೆ ನಮ್ಮ ರೈತನ ಆದಾಯ ದ್ವಿಗುಣಗೊಳಿಸಬೇಕು ಅಂತೇಳಿ, ಅಲ್ಲಿ ದ್ವಿಗುಣಗೊಳಿಸೋದಕ್ಕೆ ನಮಗೆ ಅವಕಾಶ ಇರೋದು ಖರ್ಚು ಕಡಿಮೆ ಮಾಡೋದ್ರಲ್ಲೇ. ಖರ್ಚು ಕಡಿಮೆ ಮಾಡಿದ್ರೇನೆ ನಮಗೆ ಆದಾಯ ಆಲ್ಮೋಸ್ಟ್ ಡಬಲ್ ಆಗಿಬಿಡ್ತದೆ. ಇವತ್ತು ಇನ್ನೂ ಒಂದು ರೈತರುಗಳ ಇದರಲ್ಲಿ ನನ್ನ ಅನುಭವಕ್ಕೆ ಬಂದ ಹಾಗೆ ನಾನು ನೋಡಿದ ಹಾಗೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋ ಚರ್ಚೆ ಮಾಡೋದೇ ಇಲ್ಲ, ವಿಚಾರ ಮಾಡೋದೇ ಇಲ್ಲ. ಇನ್ನೊಬ್ರು ತಂದು ಹಾಕಿದ್ರು ಅಂದ್ರೆ ಇವರು ತಮ್ಮ ಹೊಲಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ನೋಡೋದಿಲ್ಲ, ಇವರು ಸಹ ತಗೊಬಂದು ಹಾಕ್ಬಿಡ್ತಾರೆ. ಮತ್ತೆ ಇದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವೊಂದಷ್ಟು ಕಡೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಆಗ್ಬಿಟ್ಟಿದೆ. ಅವನಿಗೆ 200 ರೂಪಾಯಿಂದ ತಂದು ಹಾಕಿದ ಅಂತಂದ್ರೆ ನಾನು 400 ತಂದು ಹಾಕಬೇಕು ಅನ್ನೋ ಒಂದು ಪ್ರತಿಷ್ಠೆ ಸ್ವಲ್ಪ ಇದೊಂದು ಕೆಟ್ಟ ಇದು ಬೆಳ್ಕೊಂಡ್ಬಿಟ್ಟಿದೆ. ಅದನ್ನ ನಾವು ಈಗ ಸಮಗ್ರ ಕೀಟ ನಿರ್ವಹಣೆ ಎಲ್ಲಿಂದ ಪ್ರಾರಂಭ ಆಗ್ಬೇಕು? ಸಮಗ್ರ ಕೀಟ ನಿರ್ವಹಣೆ ಏನಂತಂದ್ರೆ ನಾವು ಬೆಳೆ ಯಾವುದನ್ನ ಸೆಲೆಕ್ಟ್ ಮಾಡ್ಕೋತೀವೋ ಅಲ್ಲಿಂದನೇ ಆರಂಭ ಆಗ್ಬೇಕು. ಹಿಂದಿನ ಬೆಳೆ ಏನಿತ್ತು, ನಂತರದ ಬೆಳೆ ಯಾವ್ದು ಮಾಡ್ತಾ ಇದೀವಿ ಅನ್ನೋದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲಿ ಪ್ರಮುಖವಾಗಿ ಈ ತರಕಾರಿಗಳನ್ನ ಬೆಳೆದಾಗ ಸತತವಾಗಿ ತರಕಾರಿಗಳನ್ನೇ ಅದೇ ಒಂದೇ ತಾಕ್ನಲ್ಲಿ ಬೆಳೆಯೋ ಬದಲು ಒಂದು ತರಕಾರಿ, ಒಂದು ನಮ್ಮ ಏಕದಳ ಧಾನ್ಯ ಅಥವಾ ಇನ್ನೊಂದು ದ್ವಿದಳ ಧಾನ್ಯ, ಈ ರೀತಿ ಬೆಳೆ ಪರಿವರ್ತನೆ ಮಾಡಿಕೊಂಡ್ರೆ ನಮಗೆ ಇವುಗಳಲ್ಲಿ ಕೀಟಗಳ ಜೊತೆಗೆ ಇವನ್ ಹಲವಾರು ರೋಗಗಳನ್ನು ಸಹ ನಿರ್ವಹಣೆ ಮಾಡಲಿಕ್ಕೆ ಬಹಳ ಸಹಕಾರಿ ಆಗ್ತದೆ. ಅದು ಮೊದಲನೇದು. ಬೆಳೆ ನಂತರ ಬರುವಂತದ್ದು ನಾವು ಬೆಳೆ ನಾವು ಒಂದು ತರಕಾರಿ ತಗೊಂಡ ಮೇಲೆ ಅದಕ್ಕೆ ಆದಷ್ಟು ಸಾವಯವ ಗೊಬ್ಬರ. ಇವತ್ತು ನಮಗೆ ಹೆಚ್ಚಿನ ಕೊರತೆ ಆಗ್ತಾ ಇರೋದು ಇದು. ನೀವು ನಮ್ಮ ಹೇಗೆ ವಿಶ್ವವಿದ್ಯಾಲಯಗಳಲ್ಲಿ ಸ್ಪೆಷಲೈಸೇಷನ್ ಜಾಸ್ತಿ ಆಗ್ಬಿಟ್ಟಿದ್ಯೋ ಅದೇ ರೀತಿ ಇವರು ಕೂಡ ಸ್ಪೆಷಲೈಸೇಷನ್ ಜಾಸ್ತಿ ಆಗಿದೆ. ಒಂದು ತರಕಾರಿ ಬೆಳೆದ್ರೆ ಅವನು ಅದನ್ನೇ ಬೆಳೀತಾ ಇದ್ದಾನೆ. ಮತ್ತೆ ಇನ್ನೊಂದು, ಅವನಲ್ಲಿ ಮೊದಲಿನ ಹಾಗೆ ಒಂದು ಸಮಗ್ರ ಕೃಷಿ ಇಲ್ಲ. ಅವನೀಗ ಅವನಿಗೆ ಬೇಕಾಗಿರುವಂತ ತಿಪ್ಪೆ ಗೊಬ್ಬರ ಬೇಕು ಅಂದ್ರೆ ಇನ್ಯಾರು ಡೈರಿ ಮಾಡ್ತಾ ಇರೋರ ಹತ್ರ, ದನಕರು ಸಾಕಿರೋರ ಹತ್ರ ಹೋಗಿ ಇದ್ ಮಾಡ್ತಾ ಇದ್ದಾನೆ. ಇದು ಹೇಗಾದ್ರೂ ಮಾಡಿ ವಾಪಸ್ ನಮ್ಮ ಹಳೆ ಕಾಲದಲ್ಲಿ ಹಾಗೆ ಪ್ರತಿಯೊಬ್ಬನ ಹತ್ರನು ದನಕರು ವ್ಯವಸಾಯ ಎಲ್ಲ ಇತ್ತು ಅದಕ್ಕೆ ಅವಶ್ಯಕತೆ ತರಬೇಕು. ಅದಿಲ್ಲ ಅಂತಂದ್ರೆ ತುಂಬಾ ತೊಂದರೆ ಕೊಡೋದಿದೆ ನಮಗೆ. ಸಾವಯವ ಗೊಬ್ಬರ ಅತ್ಯಂತ ಪ್ರಮುಖವಾಗಬೇಕಾಗಿರುವಂತಹ ಅಂಶ. ಅದರ ನಂತರ ನಮ್ಮಲ್ಲೇ ತಯಾರಿಸಿರುವಂತಹ ಎರೆಗೊಬ್ಬರ ಇತ್ತು ಅಂತಂದ್ರೆ ನಮ್ಮ ತರಕಾರಿಗಳಿಗೆ ಬಹಳ ಸದೃಢ ಆರೋಗ್ಯವನ್ನು ಕೊಡುವಂತ ಒಂದು ತಾಕತ್ತು ಎರೆ ಗೊಬ್ಬರಕ್ಕಿದೆ. ಅದನ್ನ ಬಿಟ್ಟರೆ ಬೇವಿನ ಹಿಂಡಿ, ಬೇವಿನ ಹಿಂಡಿ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಸ್ವಲ್ಪ ಲಭ್ಯ ಇದೆ, ಅದು ಕೂಡ ಬಹಳ ಉತ್ತಮವಾದಂತ ಒಂದು ಇದು. ಅದನ್ನ ಬಿಟ್ಟರೆ ಜೈವಿಕ ಗೊಬ್ಬರಗಳು, ಸಾವಯವ ಪದಾರ್ಥ ನಮ್ಮಲ್ಲಿ ಹೆಚ್ಚಾಗಿತ್ತು ಅಂತಂದ್ರೆ ತನ್ನಿಂತಾನೆ ಜೈವಿಕ ಗೊಬ್ಬರಗಳು ಉತ್ಪನ್ನ ಆಗ್ತವೆ. ಬೈ ಚಾನ್ಸ್ ಇಲ್ಲ, ನಾವು ಇಲ್ಲಿಂದಿಲ್ಲೋ ರಾಸಾಯನಿಕ ಕೃಷಿಯನ್ನು ವ್ಯಾಪಕವಾಗಿ ಮಾಡಿದ್ವಿ, ಹಾಗಾಗಿ ನಮ್ಮ ಮಣ್ಣಿನಲ್ಲಿ ಈ ಜೈವಿಕ ಜೀವಿಗಳ ಕೊರತೆ ಇದೆ ಅಂತಂದಾಗ ನಾವು ಹೊರಗಡೆಯಿಂದ ಈ ಜೈವಿಕ ಗೊಬ್ಬರಗಳನ್ನು ತಂದು ಹಾಕೊಂಡ್ರು ನಮಗೆ ಬಹಳಷ್ಟು ಸಹಕಾರಿ ಆಗ್ತದೆ. ಅಂದ್ರೆ ದೃಢಕಾಯವಾದಂತ ಒಂದು ಗಿಡ ನಮ್ಮಲ್ಲಿ ಇತ್ತು ಅಂತಂದ್ರೆ ಅಂತ ಬೆಳೆಗೆ ಕೀಟಗಳ ಬಾಧೆ ಸ್ವಲ್ಪ ಕಡಿಮೆ ಇರ್ತದೆ, ಮತ್ತೆ ಅದನ್ನ ತಡ್ಕೊಳ್ಳೋ ತಾಕತ್ ಇರ್ತದೆ. ಇತ್ತೀಚೆಗೆ ಕರೋನಾ ಬಂದಾಗ ಎಲ್ರು ಕೂಡ ನಮ್ಮ ಆರೋಗ್ಯನ ಇದು ಹೇಗೆ ಗಟ್ಟಿ ಮಾಡ್ಕೋಬೇಕು, ಇಮ್ಯುನಿಟಿ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಅದು ಗಿಡಗಳಿಗೂ ಸಹ ಅನ್ವಯಿಸ್ತದೆ, ನಮ್ಮ ತರಕಾರಿ ಬೆಳೆಗಳೆಲ್ಲ ಅದು ಶತಸಿದ್ಧ. ಇದು ಗೊಬ್ಬರದ ಒಂದು ಪಾತ್ರ ಆಯ್ತು. ಆಮೇಲೆ ನಂತರದಲ್ಲಿ ಇನ್ನು ಈಗ ವೆರೈಟಿಗಳ ಬಗ್ಗೆ ನಮ್ಮಲ್ಲಿ ಸೆಲೆಕ್ಷನ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಮಾರುಕಟ್ಟೆಗೆ ಏನು ಬೇಕೋ ಅದನ್ನು ಬೆಳೆಯುವಂತ ಒಂದು ಪ್ರವೃತ್ತಿ ಇವತ್ತಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಇದು ಕೀಟ ನಿರೋಧಕತೆ ಇದೆ, ಅಂತಂದ್ರೆ ಮಾರುಕಟ್ಟೆನಲ್ಲಿ ಅದು ಹೋಗೋದಿಲ್ಲ. ಬಹಳಷ್ಟು ಸಲ ಅಂತ ಕೆಲವೇ ಕೆಲವು ವೆರೈಟಿಗಳು ನಮಗಿದೆ. ಆ ಒಂದು ಕೊರತೆಯಿಂದಾಗಿ ಯಾವುದು ಮಾರುಕಟ್ಟೆನಲ್ಲಿ ಮೂವ್ ಆಗ್ತಾ ಇದೆಯೋ ಅದನ್ನಷ್ಟೇ ನಾವು ತಗೊಂಡು ಬೆಳೆಸೋದು ಬಹಳ ಉತ್ತಮ. ಅದಕ್ಕಿಂತ ಮೊದಲು ನಮ್ಗೆ ಅವಕಾಶ ಇರೋದೇನಪ್ಪ ಅಂತಂದ್ರೆ ನಮ್ಮ ಬೆಳೆಯ ಸುತ್ತ ನಮ್ಮ ಕೀಟ ರೋಗಗಳು ಒಳಗೆ ನಮ್ಮ ತೋಟದೊಳಗೆ ನಮ್ಮ ಬೆಳೆಯ ಒಳಗೆ ಬರದಾಗೆ ಅವುಗಳನ್ನ ತಡೆಯೋದಕ್ಕೆ ಕೆಲವೊಂದಷ್ಟು ವಿಧಾನಗಳು, ಬೇಲಿ ಹಾಕದ ತಡೆ ಬೆಳೆಗಳು ಅಥವಾ ಬ್ಯಾರಿಯರ್ ಕ್ರಾಪ್ಸ್ ಅಂತೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ಇದನ್ನ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಪಕ್ಕದವ್ರ ತೋಟದಿಂದ ಅಥವಾ ಈವನ್ ನಮ್ಮದೇ ತೋಟ ಬಹಳ ಹಗಲ ಇತ್ತು ಅಂತಂದ್ರೆ 15-20 ಸಾಲಗಳ ನಡುವೆ ಈ ತರದ ಒಂದೊಂದು ಸಾಲ ಹಾಕೊಂಡಿದ್ರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅವು ಕೀಟಗಳು ಬಹಳ ಸರಳವಾಗಿ ಈಸಿಯಾಗಿ ಹಾರು ಹೋಗೋದನ್ನ ತಡೆಯೋದಕ್ಕೆ ಅವಕಾಶ ಆಗ್ತದೆ. ಅದರಲ್ಲಿ ಪ್ರಮುಖ ಅಂತಂದ್ರೆ ನಾವು ಈ ಆಲ್ಮೋಸ್ಟ್ ಬದನೆ ಆಗಿರ್ಬೋದು ಅಥವಾ ನಮ್ಮ ಟೊಮ್ಯಾಟೊ ಆಗಿರ್ಬೋದು ಅಥವಾ ಮೆಣಸಿನಕಾಯಿ, ಅತಿ ಪ್ರಮುಖವಾಗಿ ಮೆಣಸಿನಕಾಯಿ ಮತ್ತೆ ಕ್ಯಾಪ್ಸಿಕಮ್ ಹೊರಗಡೆ ಬೆಳೆದಾಗ, ಪಾಲಿ ಹೌಸ್ ನಲ್ಲಿ ಬೆಳೆದ್ರೆ ಈ ಅವಕಾಶ ಇರೋದಿಲ್ಲ, ಹೊರಗಡೆ ಬೆಳೆದಂತ ಸಂದರ್ಭಗಳಲ್ಲಿ ಸುತ್ತ ಒಂದು ಅಥವಾ ಎರಡು ಸಾಲು ಮೆಕ್ಕೆಜೋಳನ ಬೆಳೆಯೋದು, ಬಹಳ ದಟ್ಟವಾಗಿ ಬೆಳೆಯೋದು. ಈ ರೀತಿ ಬೆಳೆಯೋದ್ರಿಂದ ನನ್ನ ಒಂದು ಕೆಲವು ಪ್ರಯೋಗಗಳಲ್ಲಿ ನಾವು ನೋಡಿರೋದೇನಂತಂದ್ರೆ ಸುಮಾರು 10-15 ಬಾರಿ ಕೀಟನಾಶಕಗಳನ್ನು ರೈತರ ಹೊಲಗಳಲ್ಲಿ ತಗೊಂಡಂತ ಪ್ರಯೋಗಗಳಿವು, 10-15 ಬಾರಿ ಕೀಟನಾಶಕಗಳ ಬಳಕೆ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ನಮಗೆ ಮೆಕ್ಕೆಜೋಳದ ತೆನೆ, ಹಸಿ ತೆನೆಯೂ ಕೂಡ ನಾವು ಮಾರಾಟ ಮಾಡ್ಕೋಬಹುದು, ಅದ್ರ ಹಸಿ ಮೇವು ಕೂಡ ನಮಗೆ ಸಿಗುತ್ತೆ. ಬೈ ಚಾನ್ಸ್ ಇಲ್ಲ ನಮ್ಗೆ ಹಸಿದ ಅವಶ್ಯಕತೆ ಇಲ್ಲ ಅಥವಾ ಮಾರುಕಟ್ಟೆ ಸಿಗಲಿಲ್ಲ ಅಂತಂದ್ರೆ ಒಣ ಕಾಳಾಗಿ ನಮಗೆ ಅದು ಆದಾಯ ಸಿಗ್ತದೆ. ಇಲ್ಲೊಂದು ರೀತಿ ಕ್ರಾಪ್ ಇನ್ಶೂರೆನ್ಸ್ ಇದ್ದಾಗಿರುತ್ತೆ ನಮಗೆ. ಮತ್ತೆ ಈ ಹುಳಗಳು, ಈ ಮೆಕ್ಕೆಜೋಳ ಇರೋದ್ರಿಂದ ಏನಾಗ್ತದೆ, ಬೇರೆ ಇನ್ನೊಂದಷ್ಟು ಪರತಂತ್ರ ಮತ್ತೆ ಪರಭಕ್ಷಕ ಜೀವಿಗಳಿಗೆ ಅದೊಂದು ರೀತಿ ಆಸರೆಯನ್ನು ಒದಗಿಸ್ತದೆ. ಅದರಲ್ಲಿರುವಂತ ಪೋಲನ್ ಗ್ರೈನ್ ಪ್ರಮುಖವಾಗಿ, ಮತ್ತೆ ಅದರಲ್ಲಿರೋ ನೆರಳು, ಅದರಲ್ಲಿರುವಂತ ಒಂದು ತಂಪಾದ ವಾತಾವರಣ, ಈ ಮೈಕ್ರೋ ಕ್ಲೈಮೇಟ್ ಇಂದಾಗಿ ನಮ್ಮಲ್ಲಿ ಪರಭಕ್ಷಕ ಮತ್ತೆ ಪರತಂತ್ರ ಜೀವಿಗಳು ಹೇರಳವಾಗಿ ದೊರಕ್ತವೆ. ಅದೇ ರೀತಿ ಇನ್ನೂ ಒಂದು ಅವಕಾಶ ಇರೋದು ಅಂತಂದ್ರೆ ಈ ಬಲೆ ಬೆಳೆಗಳು, ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಇವೇನಪ್ಪ ಅಂತಂದ್ರೆ ಕೀಟಗಳನ್ನ ಫಸ್ಟ್ ಅವು ಆಕರ್ಷಿಸ್ತವೆ, ಅದ ವಾಸನೆಯಿಂದ ಇರಬಹುದು ಅಥವಾ ಬಣ್ಣದಿಂದ ಇರಬಹುದು. ಈ ವಾಸನೆಯಿಂದ ಆಕರ್ಷಿಸುವಂತ ಕೆಲವು ಬೆಳೆಗಳ ಅಂತಂದ್ರೆ ಈಗ ನಮ್ಮ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಅಥವಾ ಟೊಮೆಟೋದಲ್ಲಿ ಹರಳು ಅಥವಾ ಹೌಡ್ಲ, ಇದನ್ನ ಅಲ್ಲಲ್ಲಲ್ಲಿ ಅಥವಾ ಸಾಲ್ನಲ್ಲಲ್ಲಿ ಹಾಕಿದ್ರೆ ಅದರ ವಾಸನೆಗೆ ನಮ್ಮ ಈ ಯಾವುದು ರಂಗೋಲಿ ಹುಳು ಮೊದಲು ಆ ಬೆಳೆಗೆ ಹಾನಿ ಮಾಡ್ತದೆ. ನಂತರ ಅದು ಹಾನಿ ಮಾಡಿದ ತಕ್ಷಣನೇ ನಾವು ವಾರದಲ್ಲಿ ಒಂದು ಸಲ ಅಥವಾ ವಾರದಲ್ಲಿ ಎರಡು ಸಲ ಆ ಬಾಧಿತ ಎಲೆಗಳನ್ನು ಕಿತ್ತು ನಾಶ ಮಾಡೋದು ಅಥವಾ ಭೂಮಿನಲ್ಲಿ ಹಾಳುವಾಗಿ ಹೂತಾಕ್ಬಿಟ್ರೆ ಈ ರಂಗೋಲಿ ಹುಳದ ಬಾಧೆಯನ್ನು ನಾವು ವ್ಯವಸ್ಥಿತವಾಗಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇದು ವಾಸನೆಯಿಂದ ಆಗುವಂಥದ್ದು. ಇನ್ನೊಂದು ಬಲೆ ಬೆಳೆ ಅಂತಂದರೆ ಬಣ್ಣದಿಂದ ಆಗುವಂಥದ್ದು, ಪ್ರಮುಖವಾಗಿ ನಮ್ಮ ಕಾಯಿಕೊರಿಯ ಹುಳು ಎಲಿಕೋರ್ಪ ಅಥವಾ ಸ್ಪೋಡಾಪ್ಟ್ರ, ಪ್ರಮುಖವಾಗಿ ಎಲಿಕೋರ್ಪ, ಇದು ಹಳದಿ ಬಣ್ಣದ ಇದಕ್ಕೆ ಅಟ್ರಾಕ್ಟ್ ಆಗ್ತದೆ. ಅದಕ್ಕೋಸ್ಕರನೇ ನಾವು ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಈ ಬೆಳೆಗಳಲ್ಲಿ ಇದನ್ನು ಪ್ರತಿ 15-20 ಸಾಲುಗಳಿಗೆ ಒಂದು ಸಾಲು, ಮತ್ತು ಸಾಧ್ಯ ಆದರೆ ಹೊಲದ ಸುತ್ತಲೂ ಕೂಡ ಇದನ್ನು ಒಂದೊಂದು ಸಾಲು ಬೆಳಿತೀವಿ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಹಳದಿ ಬಣ್ಣದ ಚೆಂಡು ಹೂವನ್ನೇ ಹಾಕಬೇಕು. ಬಹಳಷ್ಟು ಸಲ ಗಿಡ ಸಿಕ್ಕಲಿಲ್ಲ ಅಂತೇಳಿ ಕೆಲವರು ಕೆಂಪು ಅಥವಾ ಕೇಸರಿ ಬಣ್ಣದ ಹೂ ಹಾಕ್ತಾರೆ, ಬಟ್ ಅದು ಅಷ್ಟು ಆಕರ್ಷಕ ಅಲ್ಲ. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಾವು ಎಲ್ಲಿ ಸೋಲ್ತಾ ಇದ್ದೀವಿ ಅಂತಂದರೆ ಹೂ ಹಾಕಿದ್ದೀವಿ ಅದು ಕಂಟ್ರೋಲ್ ಆಗುತ್ತೆ ಚೆಂಡು ಹೂ ಇದೆ ಅಂತೇಳಿ ಭಾಳಷ್ಟು ಜನ ಅನ್ಕೋಬಿಡ್ತಾರೆ. ಬಟ್ ಚೆಂಡು ಹೂವನ್ನ ವಾರಕ್ಕೆ ಒಂದು ಸಲ ಕನಿಷ್ಠ, ಎರಡು ಸಲ ಮಾಡಿದ್ರೆ ಬಹಳ ಉತ್ತಮ, ಕಟಾವು ಮಾಡಬೇಕು. ನೀವು ಮಾರುಕಟ್ಟೆ ಇಲ್ಲ ಅಂತಂದ್ರೆ ಕೊಯ್ದು ಅದನ್ನ ಎಲ್ಲೋ ತಿಪ್ಪೆನಲ್ಲಿ ಹಾಳುವಾಗ ಹೂಳ್ಬೇಕು, ಇಲ್ಲ ಅಂತಂದ್ರೆ ಮಣ್ಣಾಕಿ ಮುಚ್ಚಬೇಕು. ಅಲ್ಲೇ ಬಿಟ್ರಿ ಅಂತಂದ್ರೆ ಮತ್ತೆ ತಿರ್ಗ ನಾವೇ ನಮ್ಮ ಕೆಡ್ಡ ತೊಡ್ಕೊಂಡಂಗೆ ಆಗ್ತದೆ. ಇದು ಬಹಳ ಪ್ರಮುಖವಾದ ಅಂಶ. ಇದು ಈ ಬಲೆಗಳ ಒಂದು ಇದು. ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಹಿಂದೆ ಇತ್ತು, ನಮ್ಮ ಪೂರ್ವಿಕರ ಕಾಲದಲ್ಲಿ ನೋಡ್ಕೋತಾ ಬಂದ್ರೆ ಕೃಷಿ ಆಗಿನ ಪದ್ಧತಿಗಳು ನೋಡ್ಕೋತಾ ಬಂದ್ರೆ ಈ ತಂತ್ರ ಇತ್ತು. ಅದನ್ನ ನಾವು ಹೊಸದಾಗಿ ಪುನರ್ ಸಂಶೋಧಿಸಿ ಇದನ್ನ ಪುಷ್ ಮಾಡ್ತಾ ಇದೀವಿ. ಈ ಪುಷ್ ಪುಲ್ ಟೆಕ್ನಿಕ್ ಅಂತ ಹೇಳ್ತೀವಿ, ಆಕರ್ಷಕ ಮತ್ತು ವಿಕರ್ಷಕ. ಈ ಏನಂತಂದ್ರೆ ಕೆಲವೊಂದಷ್ಟು ಬೆಳೆಗಳನ್ನ ನಮ್ಮ ಬೆಳೆಗಳ ನಡುವೆ ಗಿಡಗಳನ್ನ ಹಾಕೊಂಡ್ರೆ ಕೆಲವೊಂದಷ್ಟು ಹುಳಗಳು ಹೊರಗು ಹೋಗ್ತವೆ. ಕೆಲವೊಂದಷ್ಟು ಗಿಡಗಳನ್ನ ನಾವು ಅಲ್ಲ ಹಾಕಿದ್ರೆ ಆ ಗಿಡಗಳ ವಾಸನೆಗೆ ಕೆಲವೊಂದಷ್ಟು ನಮಗೆ ಬೇಕಾದಂತ ಪರತಂತ್ರ ಪರಭಕ್ಷಕ ಜೀವಿಗಳು ನಮ್ಮ ತೋಟಕ್ಕೆ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಆಕರ್ಷಕದ್ದು ಅಂತಂದ್ರೆ ಈ ಬದನೆ, ಟೊಮ್ಯಾಟೊ ಮತ್ತೆ ಮೆಣಸಿನಕಾಯಿ ಅಥವಾ ಈವನ್ ನಮ್ಮ ಹೀರೆ ಕುಂಬಳ ಈಜ ಕುಂಬಳ ತರಕಾರಿಗಳಲ್ಲೂ ಕೂಡ ನಾವೇನು ಅಂದ್ರೆ ಈ ಕೊತ್ತಂಬರಿ ಬೀಜವನ್ನು ಪ್ರಮುಖವಾಗಿ ವಾಸನೆ ಚೆನ್ನಾಗಿರುವಂತಹ ನಾಟಿ ತಳಿಯ ಕೊತ್ತಂಬರಿ ಬೀಜಗಳನ್ನು ಪ್ರತಿ ನಮ್ಮ ಗಿಡಗಳ ಜೊತೆಗೂ, ಪ್ರತಿ ಗಿಡಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 5-10 ಗಿಡಕ್ಕೂ ಒಂದೊಂದು ಗಿಡ ಇದನ್ನು ಹಾಕುತ್ತಾ ಬಂದ್ರೆ ಆ ವಾಸನೆಗೆ ಬಹಳಷ್ಟು ಪರತಂತ್ರ ಮತ್ತೆ ಪರಭಕ್ಷಕ ಜೀವಿಗಳು ಅದರ ವಾಸನೆಗೆ ನಮ್ಮ ತೋಟಕ್ಕೆ ಬರ್ತವೆ. ಇವು ಬಂತು ಅಂತಂದ್ರೆ ನಮ್ಮ ಪೀಡೆಗಳನ್ನು ಬಹಳ ಸಮಗ್ರವಾಗಿ ಅವು ಆರಂಭದ ಹಂತದಲ್ಲೇ ನಿರ್ವಹಣೆ ಮಾಡಲಿಕ್ಕೆ ಶುರುವಾಗ್ತದೆ. ನಮಗೆ ಪೀಡೆನಾಶಕಗಳ ಅಥವಾ ನಮ್ಮ ಹೊಲದಲ್ಲಿ ಪೀಡೆ ಬಂದಿದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ನಮಗೆ ಗೊತ್ತಿಲ್ಲದೇ ಪೀಡೆ ನಿರ್ವಹಣೆ ಆಗೋಗ್ತದೆ ಈ ಒಂದು ತಂತ್ರದಿಂದ. ಇನ್ನು ವಿಕರ್ಷಕ ತಂತ್ರಜ್ಞಾನ ಅಂತಂದ್ರೆ ಈ ಮೂಲಂಗಿಯನ್ನು ಬಹಳಷ್ಟು ಜನ ನಾವು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ಬಾಯಿ ವಾಸನೆ ಬರ್ತದೆ ಅಂತೇಳಿ. ಅದೇ ರೀತಿ ಇದೇ ತಂತ್ರಜ್ಞಾನ ನಮ್ಮ ಕೀಟಗಳಲ್ಲೂ ಸಹ ಬಳಕೆ ಆಗ್ತದೆ. ಈ ಕಾಯಿಕುರಿಯೋ ಹುಳುಗಳು ಪ್ರಮುಖವಾಗಿ ನಮ್ಮ ಎಲಿಕೋರ್ಬ ಮತ್ತೆ ಸ್ಪೋಡಾಪ್ಟ್ರ, ಮೆಣಸಿನಕಾಯಿ, ಬದನೆಕಾಯಿ ಮತ್ತೆ ಯಾವುದು ಕ್ಯಾಪ್ಸಿಕಮ್, ಟೊಮ್ಯಾಟೊ ಈ ಬೆಳೆಗಳಲ್ಲಿ ಅಲ್ಲಲ್ಲಿ ಒಂದು 10 ಬದನೆ ಗಿಡಕ್ಕೆ ಅಥವಾ 10 ಮೆಣಸಿನಕಾಯಿ ಗಿಡಕ್ಕೆ ಒಂದು ಮೂಲಂಗಿ ಹಾಕಿದ್ರೆ ಸಾಕು. ಇದ್ರ ಜೊತೆಗೆ ಇವೆರಡು ನಮ್ಗೆ ಆದಾಯ ತಂದುಕೊಡ್ತವೆ. ಕೊತ್ತಂಬರಿ ಸೊಪ್ಪಿಂದನೂ ನಮಗೆ ಸ್ವಲ್ಪ ಮಟ್ಟಿಗೆ ಆದಾಯ ಬರ್ತದೆ. ಹಸಿ ಸೊಪ್ಪಿಗೆ ಬೇಡಿಕೆ ಇದ್ರೆ ಆಗ್ಲೇ ಕೊಟ್ಬಿಡ್ಬೋದು, ಇಲ್ಲ ಅಂದ್ರೆ ಬೀಜ ಮಾಡ್ಕೊಂಡ್ರೆ ನಮಗೆ ಬೀಜಕ್ಕೂ ಮನೆ ಬಳಕೆಗಾದ್ರೂ ಹಾಕ್ತದೆ ಮಾರಾಟಕ್ಕೆ ಕಲ್ದಿದ್ರು. ಇನ್ನು ಮೂಲಂಗಿಗಂತೂ ಮೌಲ್ಯ ಇದ್ದೇ ಇದೆ. ಅತ್ಯಂತ ಕಡಿಮೆ ಬೆಲೆ ಕೊಟ್ಟರು ಕೂಡ ನಮಗೇನ್ ನಷ್ಟ ಇಲ್ಲ, ಯಾಕೆಂದ್ರೆ ಪ್ರಮುಖ ಲಾಭ ನಮಗೆ ಪೀಡೆ ನಿರ್ವಹಣೆ ಆಗಬೇಕು. ಹೀಗಾಗಿ ಇವೆಲ್ಲ ತಂತ್ರಜ್ಞಾನಗಳು ನಮ್ಮಲ್ಲಿ ಅವಶ್ಯಕತೆ ಇದೆ. ಮತ್ತೆ ಈ ಪುಷ್ಪುಲ್ ಟೆಕ್ನಾಲಜಿ ಏನು ಇದೆ, ಆಕರ್ಷಕ ವಿಕರ್ಷಕ, ಇದು ಹೊಸದೇನಲ್ಲ. ಹಿಂದೆ ನಮ್ಮ ಪೂರ್ವಿಕರು ಈ ಕೃಷಿನಲ್ಲಿ ಇದನ್ನ ಸಾಂಪ್ರದಾಯಿಕವಾಗಿ ಮಾಡ್ಕೋತಾ ಬಂದಿದ್ರು. ತದನಂತರ ನಾವು ಇದನ್ನ ಕಡೆಗಣಿಸಿದ್ವಿ, ಮತ್ತೆ ಅದನ್ನೇ ವಾಪಸ್ ತಗೊಂಡು ಹೋಗ್ಬೇಕು ಅಂತೇಳಿ ನಾನು ಇಷ್ಟಪಡ್ತೇನೆ. ನಮ್ಮಲ್ಲಿ ಈಗಾಗಲೇ ಮಿಶ್ರ ಬೆಳೆ ಬೇಸಾಯದಿಂದ ಆಗುವಂತ ಅನುಕೂಲತೆಗಳು ಇದೆ. ಹೌದು, ಅದನ್ನೇ ಒಂದು ಈ ರೀತಿನೂ ನಾವು ಮಾಡಬಹುದು. ಆ ಬೆಳೆಯ ಜೊತೆಗೆ ಒಂದು ಕ್ರಾಪ್ ಇನ್ಶೂರೆನ್ಸ್ ಇದ್ದಂಗೆ. ಫಾರ್ ಎಕ್ಸಾಂಪಲ್, ಟೊಮ್ಯಾಟೊ ನಿನ್ನೆ ಮೊನ್ನೆ ಇದ್ ರೇಟ್ ಇವತ್ತಿಲ್ಲ, ಇವತ್ತು ಆಲ್ರೆಡಿ 10 ರೂಪಾಯಿಗೆ ಬಂದ್ಬಿಡ್ತು ಅಂತ ಏನೋ ಹೇಳ್ತಾ ಇದ್ರು ಟೊಮ್ಯಾಟೊ. ಹಾಗಾಗಿ ಅಟ್ಲೀಸ್ಟ್ ಅಂತ ಸಂದರ್ಭಗಳಲ್ಲಿ ನಮಗೆ ಈ ಕೊತ್ತಂಬರಿ ಸ್ವಲ್ಪ ಸಿಕ್ತು ಅಂದ್ರೆ ಒಂದ್ ಸ್ವಲ್ಪ ಇನ್ಶೂರೆನ್ಸ್ ಇದ್ದಂಗೆ ಆ ಪ್ರೈಸ್ ಪ್ರೊಟೆಕ್ಷನ್. ಇನ್ನು ನೀವು ಹೇಳಿದ್ರಿ ಪರತಂತ್ರ ಜೀವಿಗಳು, ಪರಭಕ್ಷಕ ಜೀವಿಗಳು, ಇವುಗಳ ಒಂದು ಅಭಿವೃದ್ಧಿಗೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ. ಹೌದು, ನಮ್ಮ ಬೆಳೆಯ ಪರಿಸರದಲ್ಲಿ, ಯಾಕೆ ಅಂತಂದ್ರೆ ಈಗ ಸದ್ಯ ನಮ್ಮ ಪ್ರದೇಶದಲ್ಲಿ, ಈಗ ಮೈಸೂರು ಭಾಗದಲ್ಲಿ ಹೇಳಬೇಕಂತಂದ್ರೆ ಮಂಡ್ಯದಲ್ಲಿ ಒಂದು ಪ್ಯಾರಾಸೈಟೈಡ್ ಲ್ಯಾಬೊರೇಟರಿ ಬಿಟ್ಟರೆ ಬೇರೆ ಯಾವುದೇ ಒಂದು ಲ್ಯಾಬೊರೇಟರಿಗಳು ಅಷ್ಟು ಆಕ್ಟಿವ್ ಆಗಿಲ್ಲ. ನೋಡೋಣ, ನಮ್ಮ ಮೈಸೂರಿನ ತೋಟಗಾರಿಕಾ ಇಲಾಖೆಯವರು ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆ ಇದೆ. ಮೇ ಬಿ ಕಾಲಾನಂತರದಲ್ಲಿ ಅದಲ್ಲೂ ಲಭ್ಯ ಆಗ್ಬೋದು. ಸದ್ಯಕ್ಕೆ ಟ್ರೈಕೋಗ್ರಾಮ ಕಿಲೋನಿಸ್ ಬಿಟ್ಟರೆ ಬೇರೆ ಯಾವುದೇ ಒಂದು ಪರತಂತ್ರ ಜೀವಿಗಳು ಈ ಬೆಳೆಗಳಿಗೆ, ನಮ್ಮ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿಗಳಿಗೆ ಸದ್ಯ ಲಭ್ಯ ಇಲ್ಲ. ಹಾಗಾಗಿ ನಮ್ಮ ತೋಟದಲ್ಲಿ ಏನಿದ್ದಾವೆ ಅವನ್ನೇ ನಾವು ಸಂರಕ್ಷಿಸಿಕೊಂಡು ಅವುಗಳನ್ನೇ ಪ್ರಚೋದಿಸಿಕೊಂಡು ಅವನ್ನೇ ಬಳಸ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯ ಇದೆಯೋ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಅದೇ ಪ್ರಯತ್ನ ಮಾಡಬೇಕು. ಪೂರಕವಾಗಿ ಒಂದು ವಾತಾವರಣ ಬೇಕಾಗಿರೋದೇನೋ ಅವಕ್ಕೊಂದು ಸ್ವಲ್ಪ ಮಟ್ಟಿನ ತಂಪಾದ ವಾತಾವರಣ, ಕೀಟನಾಶಕಗಳನ್ನು ಬಳಸದೇ ಇರೋದು, ಇವೆರಡು ಆಯ್ತು ಅಂತಂದ್ರೆ ಅವು ನಮ್ಮ ರಕ್ಷಣೆ ಮಾಡ್ತವೆ. ಅವುಗಳ ರಕ್ಷಣೆ ಜೊತೆಗೆ ನಮ್ಮ ರಕ್ಷಣೆನೂ ಸಹ ಮಾಡ್ತಾವೆ. ಒಂದ್ ವೇಳೆ ಲಭ್ಯತೆ ಸಾಧ್ಯ ಆದ್ರೆ ಅವ್ರು ತಂದು ಸಹ ಇಲ್ಲ ಇಲ್ಲ ಇಲ್ಲ, ಸದ್ಯಕ್ಕೆ ಇವುಗಳೆಲ್ಲ ಎಲ್ಲೋ ಉತ್ಪಾದನೆ ಇಲ್ಲ. ಇದೊಂದು ವಿಷಯದಲ್ಲಿ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಯಾವುದೇ ಕೃಷಿ ಸಂಸ್ಥೆ ಇರಬಹುದು, ನಮ್ಮ ರಾಷ್ಟ್ರೀಯ ಕೃಷಿ ಸಂಸ್ಥೆಗಳಿರ್ಬೋದು, ಇವುಗಳು ಬಹಳ ಸೀಮಿತವಾಗಿದ್ದಾವೆ. ಕೇವಲ ಸಂಶೋಧನೆಗಷ್ಟೇ ಸೀಮಿತ, ರೈತನಿಗೆ ಅವು ಲಭ್ಯ ಇಲ್ಲ. ಯಾರಾದರೂ ಗ್ರಾಮೀಣ ಭಾಗದ ಯುವ ಜನತೆ ಸ್ವಯೋದ್ಯೋಗ ಏನಾದರೂ ಮಾಡ್ತೀವಿ ಅಂತ ಬಂದ್ರೆ ಅವರಿಗೆ ತರಬೇತಿ ಕೊಡೋದಕ್ಕೆ ಬಹಳಷ್ಟು ಜನ ತಯಾರಾಗಿದ್ದಾರೆ. ಇವನ್ ನಮ್ಮಲ್ಲೂ ಕೃಷಿ ಇಲಾಖೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು ಈ ತರದ್ದೇನಾದ್ರೂ ಬಂದ್ರೆ, ಯುವಜನಾ ಅಭಿವೃದ್ಧಿ ಇಲಾಖೆಯವರು ಯೋಜನೆಗಳಿದಾವೆ, ಆದ್ರೆ ಆ ಕಡೆಯಿಂದ ನಾವು ಇದನ್ ಮಾಡ್ತೀವಿ ಅಂದ್ರೆ, ಯಾಕೆಂದ್ರೆ ಅವ್ರಿಗೂ ಮಾರ್ಕೆಟಿನ ಒಂದು ಭಯ, ಈಗ ಮಾಡಿದ್ರೆ ಮಾರ್ಕೆಟ್ ತೊಂದರೆ ಆಗ್ಬೋದು ಅನ್ನೋ ಒಂದು ಇದರಿಂದ ಅದು ಅಲ್ಲೇ ಇದೆ. ಅದಕ್ಕಿನ್ನೂ ಅಷ್ಟು ಸಿಕ್ಕಿಲ್ಲ. ಹಾಗಾಗಿ ನಾವು ಇರೋದನ್ನ ಎಷ್ಟು ಸಾಧ್ಯ ಇದೆಯೋವಾಗಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಕೀಟನಾಶಕಗಳನ್ನ ಅತ್ಯಂತ ಕಡಿಮೆ ಅಥವಾ ಬಳಸದೇನೆ ನಾವುಗಳನ್ನು ರಕ್ಷಣೆ ಮಾಡ್ಕೋಬೇಕು. ಇನ್ನು ಭೌತಿಕ ನಿರ್ವಹಣೆ ಇದು ಬರುತ್ತೆ, ಕೀಟಗಳನ್ನು ನಾವು ಹಿಡಿಯೋದು ಬಲೆಗಳ ಮೂಲಕ, ಅದು ಮೋಹಕ ಬಲೆಗಳು, ಬೆಳಕಿನ ಬಲೆಗಳು, ಇವುಗಳ ಬಳಕೆ ಎಷ್ಟು ಮಟ್ಟಿಗೆ ಇಲ್ಲಿ ಸಾಧ್ಯ ಆಗುತ್ತೆ? ಈ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿಗಳಲ್ಲಿ ಈ ಅಂಟು ಬಲೆಗಳು ಪ್ರಮುಖವಾಗಿ ನಮ್ಮ ಹಳದಿ ಅಂಟು ಬಲೆ, ಬಿಳಿ ನೊಣಕ್ಕೆ ಮತ್ತೆ ನಮ್ಮ ರಂಗೋಲಿ ಹುಳದ ಪ್ರೌಢ ನೊಣವನ್ನು ಆಕರ್ಷಿಸೋದಕ್ಕೆ ಬಹಳ ಅತ್ಯಂತ ಪರಿಣಾಮಕಾರಿ. ಇದನ್ನ ಸುಮಾರು 1 ಎಕರೆಗೆ 40 ಕನಿಷ್ಠ, 1 ಎಕರೆ 1 ಗುಂಟೆಗೊಂದು. ಅದನ್ನ ಈವನ್ ಡಬ್ಬಲ್ ಮಾಡಿದ್ರು ಏನು ತೊಂದರೆ ಇಲ್ಲ, 80-100 ವರೆಗೂ ಹೋದ್ರೂ ತೊಂದರೆ ಇಲ್ಲ, ಯಾಕೆಂದ್ರೆ ಅದು ಬಹಳ ಕಡಿಮೆ ಖರ್ಚಿಂದು. ಮತ್ತೆ ಇವತ್ತಿನ ದಿನಗಳಲ್ಲಿ ಬರ್ತಾ ಇರುವಂತಹ ಈ ಎಂಟು ಬಲೆಗಳು ತುಂಬಾ ಕಡಿಮೆ ದುಡ್ಡಿನವು ಬರ್ತಾ ಇದ್ದಾವೆ. ಮತ್ತೆ ಮೊದಲೆಲ್ಲ ಕಟ್ಲಿಕ್ಕೆ ಬರ್ತಾ ಇದ್ವು, ಈಗ ಇನ್ನೂ ತಂತ್ರಜ್ಞಾನ ಮುಂದೆ ಹೋಗಿ ನೀವು ಒಂದು ಕಡ್ಡಿ ಸಿಕ್ಸಿ ಆ ಕಡ್ಡಿ ಮೇಲೆ ಇದನ್ನ ಇಟ್ಬಿಟ್ಟು ಹೋದ್ರೆ ಆಯ್ತು, ಒಂದು ಪ್ಲಾಸ್ಟಿಕ್ ಕವರ್ ಟೈಪ್ ಒಂದು ಟೋಪಿ ಟೈಪ್ ಬರುತ್ತೆ, ಅದನ್ನ ಅದ್ರ ಮೇಲೆ ಇಟ್ಬಿಟ್ರೆ ಸಾಕು, ತನ್ನಿಂದ ತಾನೇ ಅವು ಇದು ಮಾಡ್ಕೋತವೆ. ಮತ್ತೆ ಇಂಥವನ್ನ ಬಳಸಿದಾಗ ಒಂದೇ ಒಂದು ಗಮನಿಸ್ಕೋಬೇಕಾಗಿರೋದೇನಂತಂದ್ರೆ ಇದು ಬೆಳೆಗಿಂತ 1/2 ಅಡಿ ಮೇಲಿರಬೇಕು, ಅಂದ್ರೆ ಅಟ್ಲೀಸ್ಟ್ ವಾರ ಅಥವಾ 15 ದಿನಕ್ಕೊಂದ್ಸಲ ಆ ಗೂಟನ ಸ್ವಲ್ಪ ಸ್ವಲ್ಪ ಸ್ವಲ್ಪ ಎತ್ತರ ಮಾಡ್ಕೋತಾ ಇದ್ರೆ ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಈ ನೀಲಿ ಹಂಟು ಬಲೆ ನಮ್ಮ ಥ್ರಿಪ್ಸ್ಗಳು ಪ್ರಮುಖವಾಗಿ ನಮ್ಮ ಕುಂಬಳ ಜಾತಿಯ ತರಕಾರಿಗಳು ಮತ್ತೆ ಟೊಮ್ಯಾಟೊ ಮತ್ತೆ ಕ್ಯಾಪ್ಸಿಕಮ್ ಮೆಣಸಿನಕಾಯಿ ಈ ಬೆಳೆಗಳಲ್ಲಿ, ಬದನೆಯಲ್ಲಿ ಅದರ ಅವಶ್ಯಕತೆ ಅಷ್ಟೊಂದು ಜಾಸ್ತಿ ಬರೋದಿಲ್ಲ, ಯಾಕೆಂದ್ರೆ ನಮಗೆ ಥ್ರಿಪ್ಸ್ ಅಂತ ದೊಡ್ಡ ತೊಂದರೆ ಇಲ್ಲ. ಬಟ್ ಟೊಮ್ಯಾಟೊ ಮತ್ತೆ ಇನ್ನು ಉಳಿದ ಎಲ್ಲ ತರಕಾರಿಗಳು ಕುಂಬಳ ಜಾತಿ ಆಗಿರ್ಬೋದು, ಬದನೆಯನ್ನು ಉಳಿದ ಇನ್ನು ಎಲ್ಲ ಬದನೆ ಜಾತಿಯ ತರಕಾರಿಗಳಲ್ಲಿ ಥ್ರಿಪ್ಸ್ ಬಹಳ ತೊಂದರೆ ಕೊಡುತ್ತೆ. ಅಲ್ಲಿ ನೀಲಿ ಹಂಟು ಬಲೆಗಳು ಅವನ್ನು ಉಪಯೋಗಿಸೋದ್ರಿಂದ ಬಹಳ ಪರಿಣಾಮಕಾರಿಯಾಗಿ ನಾವು ಇವುಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಈ ರಂಗೋಲಿ ಹುಳು ಅಂತ ನೀವು ಹೇಳ್ತಾ ಇದ್ರಿ, ಅದು ರಂಗೋಲಿ ಹುಳು ಅಂದ್ರೆ ಗೊತ್ತಾಗತ್ತಾ ಅಥವಾ ಅದಕ್ಕೆ? ರಂಗೋಲಿ ಹುಳು ಅಂದ್ರೆ ಎಲೆಗಳ ಮೇಲೆ ಅದು ತಿನ್ನೋ ರೀತಿಗೆ ನಾವು ಹೆಸರು ಬಂದದ್ದು ರಂಗೋಲಿ ಹುಳು ಅಂತೇಳಿ. ಇದು ನಮ್ಮ ದೇಶದಲ್ಲಿ ಇರಲಿಲ್ಲ, ಸುಮಾರು 1991 ಸುಮಾರಿಗೆ ನಮ್ಮ ದೇಶಕ್ಕೆ ಬಂದದ್ದು. ಮತ್ತೆ ಅದು ತಿಂದೇ ಇರುವಂತ ಬೆಳೆಗಳಿಲ್ಲ, ಯಾವ ಬೆಳೆ ಗುರುತು ಬರ್ತದೆ ರಂಗೋಲಿ ಹುಳು. ಮತ್ತೆ ಇನ್ನೂ ಒಂದು, ಅದು ಬಂದ ಕಾಲದಲ್ಲಿ ಅದು ನಾಗದೋಷ ಅಂತ ಕೂಡ ಬಂದ್ಬಿಡ್ತು. ನೀವೆಲ್ಲೋ ಹಾವು ಸಾಯಿಸಿದ್ರೆ ಹಾಗಾಗಿ ಅದು ಇದ್ ಮಾಡ್ತಾ ಇದೆ ಅಂತೇಳಿ. ಬಟ್ ಈ ಹುಳ ಅನ್ನೋದು ನಮ್ಗೆ ಸುಮಾರು 5-6 ವರ್ಷಗಳ ನಂತರ ಎಲ್ಲರೂ ಅದ್ರ ಜೊತೆ ಹೋಗೋದ್ರು ರಂಗೋಲಿ ಹುಳು ಅಂತೇಳಿ ಸಾಧಾರಣವಾಗಿ ಯಾರಿಗಾದ್ರೂ ಅದು ಗೊತ್ತಾಗ್ತದೆ. ನೀವು ಮಾತಾಡ್ತಾ ಹೇಳಿದ್ರಿ ಕುಂಬಳ ಜಾತಿಯ ಒಂದು ತರಕಾರಿ ಬೆಳೆಗಳಲ್ಲಿ ಹಣ್ಣಿನ ನೊಣದ ಒಂದು ಬಾಧೆ ಜಾಸ್ತಿ ಇರುತ್ತೆ ಅಂತ, ಇದಕ್ಕೇನು ಕ್ರಮ? ಈ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಹಣ್ಣಿನ ನೊಣ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಹಾಗಲಕಾಯಿ ಅತಿ ಹೆಚ್ಚು ತೊಂದರೆಗಾಗೋದು ಹಾಗಲಕಾಯಿ. ನಂತರದಲ್ಲಿ ಬೇರೆ ಕಾಯಿಗಳು ಬರ್ತವೆ. ಇದರಲ್ಲಿ ಒಂದು ತಪ್ಪೇನು ಮಾಡ್ತಾ ಇದ್ದೀವಿ ನಾವು ರೈತರುಗಳಂತಂದ್ರೆ, ಕಾಯಿ ಹುಳು ಬಂದಿದೆ ಅಂತಂದ್ರೆ ಅದನ್ನು ಕಿತ್ತುಬಿಟ್ಟು ಅಲ್ಲೇ ಬಿಸಾಡ್ಬಿಡುತ್ತೆ. ಅದು ನಮಗೆ ಬಹಳ ತೊಂದರೆ ಕೊಡ್ತಾ ಇರೋದು, ಅದು ಅದರಿಂದನೇ ಬಹಳ ಹೇಟ್ ತಿಂತಾ ಇದ್ದೀವಿ ಇವತ್ತು. ಅದನ್ನ ಆ ರೀತಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಇದು ಬಂದಿದೆ ನಮ್ಮ ತೋಟದಲ್ಲಿ ಅಂದ್ರೆ ಅಂತ ಬಾಧಿತ ಕಾಯಿಗಳನ್ನ ತಗೊಂಡು ಆಳವಾಗಿ ಒಂದು ಗುಂಡಿ ಮಾಡಿ, ಅಟ್ಲೀಸ್ಟ್ ಭೂಮಿಯಿಂದ ಕೆಳಗೆ 2 ಅಡಿ ಕೆಳಗಿರ್ಬೇಕು ಆ ಗುಂಡಿ, ಅದ್ರ ಮೇಲೆ ಹಾಕಿ ಅದರಲ್ಲಿ ಕನಿಷ್ಠ 1 ಇಂಚ್ನಷ್ಟು ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರು, ಬ್ಲೀಚಿಂಗ್ ಪೌಡರ್ ಸಿಕ್ತು ಅಂದ್ರೆ ಬ್ಲೀಚಿಂಗ್ ಪೌಡರ್, ಸಿಗ್ಲಿಲ್ಲ ಅಂತಂದ್ರೆ ಬರೀ ಸುಣ್ಣ ಕಲ್ ಸುಣ್ಣವನ್ನ ಹಾಕಿ 1 ಇಂಚಿನಷ್ಟು ಕಲ್ ಸುಣ್ಣ ಹಾಕಿ, ನಂತರ ಮೇಲ್ಗಡೆ ಕನಿಷ್ಠ 1 ಅಡಿಯಷ್ಟು ಮಣ್ಣು ಮುಚ್ಚಿದ್ರೆ ಆ ಹುಳಗಳು ಮತ್ತೆ ನಮಗೆ ವಾಪಸ್ ನಮ್ಮ ತೋಟಕ್ಕೆ ಬರೋದಿಲ್ಲ. ಅದು ನಮ್ಮ ಫೀಲ್ಡ್ ಸ್ಯಾನಿಟೈಸೇಷನ್ ಅಂತ ಹೇಳ್ತೀವಿ, ನಮ್ಮ ಹೊಲವನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು. ಅದಕ್ಕಿಂತ ಮೊದಲೇ ನಾವು ಈ ತೋಟ ಹೂ ಬರ್ತಾ ಇದೆ ಅಥವಾ ಕಾಯಿ ಕಚ್ಚಿದೆ, ಇನ್ನೊಂದು ತಿಂಗಳಲ್ಲಿ ನಮಗೆ ಕಟಾವು ಬರ್ತಿದೆ ಅನ್ನೋ ಕಾಯಿ ಅನ್ನೋಷ್ಟರೊಳಗೆ ನಾವು ಈ ಮೋಹಕ ಬಲೆಗಳನ್ನ ಬಳಸಬೇಕಾಗ್ತದೆ. ಇದು ಕ್ಯೂಲೂರು ಆಧಾರಿತ ಒಂದು ಮೋಹಕ ಬಲೆಗಳು, ಇವುಗಳನ್ನ 1 ಎಕರೆಗೆ 10 ಪ್ರಮಾಣದಲ್ಲಿ ಬಳಸೋದ್ರಿಂದ ಬಹಳಷ್ಟು ಎಷ್ಟೇ ದೂರದಲ್ಲಿದ್ರು, ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿದ್ರು ಅದು ಅಟ್ರಾಕ್ಟ್ ಮಾಡ್ಕೊಂಡು ಬರುತ್ತೆ, ಅಷ್ಟು ಪರಿಣಾಮಕಾರಿ. ಸಾಧಾರಣವಾಗಿ 2 ಕಿಲೋಮೀಟರ್ ದೂರದಿಂದ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಇದು ಅಟ್ರಾಕ್ಟ್ ಮಾಡ್ತದೆ. ಹಾಗಾಗಿ ಇವುಗಳನ್ನ 1 ಎಕರೆಗೆ 10 ಪ್ರಮಾಣದಲ್ಲಿ ಇದು ಮಾಡಬೇಕು. ಮತ್ತೆ ಎಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ಇದನ್ನ ಸಾಧ್ಯವಾದಷ್ಟು ಎಲ್ಲರೂ ಸಾಮೂಹಿಕವಾಗಿ ಮಾಡಬೇಕು. ಯಾರೋ ಒಬ್ರು ಮಾಡಿದ್ರೆ ಇದು ಪರಿಣಾಮಕಾರಿ ಆಗೋದಿಲ್ಲ. ಮತ್ತೆ ಎಲ್ಲರೂ ಕೂಡ ಪ್ರಮುಖವಾಗಿ ಆ ಕೆಳಗೆ ಬಾಧಿತ ಹಣ್ಣುಗಳನ್ನ ಬಹಳ ಕೇರ್ಫುಲ್ ಆಗಿ ಡಿಸ್ಪೋಸ್ ಮಾಡಬೇಕು. ಇದು ಒಂದು, ಎಲ್ಲರೂ ಹೂ ಕಟ್ಟಿದ 20 ಅಥವಾ 30 ದಿನಗಳ ನಂತರ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ರಾಮೇಗೌಡರೇ, ಇಷ್ಟೊತ್ತು ನಾವು ಈ ಕೀಟಗಳ